ಅರಸುಕುವನದ ತೆರೆದಿ ಮಲಗುವಿ ಗುಡಿಸುವನ್ನು ತೊಡಿಸಿ ತೊಡಿಗೆ ತುಂಡಾಗುವುದು ಅರಿವೆ ಕಳೆಯಾಗುವುದು ಎಂದಂಜಿ ಆ ಮಗು ಜೊತೆ ಜಗವ ಬಿಟ್ಟು ಹೊರಗತಾ ಹೋಗದಿರಿ ಹೊರ ಜಗವ ನೋಡಿದಿರಿ ಎದರಿ ಸಾಯುವುದು ರವೀಂದ್ರನಾಥ್ ಠಾಕೂರ್ ಹೇಳ್ತಾರೆ. ನಾನಲ್ಲ ಅಂದ್ರೆ ಔಟ್ಡೋರ್ ಎಜುಕೇಶನ್ ಬೇಕು, ಸಬಲರಾಗುವ ವಿದ್ಯೆ ಬೇಕು, ಹೊರಗಡೆ ಬಿಡಿ ಇಂತಿಂತವನ್ನೆಲ್ಲ ಮನಾನ್ ಸಾಧಕರಿದ್ದಾರೆ. ಇಲ್ಲಿ ಚಂದ್ರಶೇಖರ್ ನಾರಾಯಣಪುರ ಬಂದಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ಇಲ್ಲೇ ಪಕ್ಕ 40 ಕಿಲೋಮೀಟರ್. ಅವರಲ್ಲಿ ಒಂದು 10 ಜನ ಕೃಷಿಕರು ಕರ್ಕೊಂಡು ಹೋಗಿ ಅವರು ಜ್ಞಾನ ಕೊಡಿಸಿ, ಇಲ್ಲಿ ಗಿಡ್ಡೇಗೌಡರು ಬಂದಿದ್ದಾರೆ, ಇವ್ರ ಎಂತ ಅದ್ಭುತ ಸಾಧಕರು. ನಾವೊಂದು ಟೀಮೇ ಹೋಗಿ ಅವರು ಹೊಲ ನೋಡಿ ಬಂದಿದ್ವಿ. ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ 30 ವರ್ಷಗಳ ಹಿಂದೆ ಮಾಡಿದ್ವಿ. ಅವಾಗ ಹಾಸನದಲ್ಲಿದ್ರು ವಿಜಯ ಅಂಗಡಿ ಅವರು, ರಾತ್ರಿನತ್ತ ಉಳ್ಕೊಂಡ್ವಿ, ಅಲ್ಲಿ ನಮಗೆಲ್ಲ ಆಶ್ರಯ ಕೊಟ್ಟಿದ್ವಿ. ಹಿಂಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ರು ದಿಗ್ಗಜರಿದ್ದರನ್ನೆಲ್ಲ ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈ ರೀತಿ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು. ಈ ರೀತಿ ಆಲೋಚನೆಗಳದ್ದು ಮನೋಮಯ ಶಿಲ್ಪಿ ಅಂತೆ. ಮೊದ್ಲು ಯಾವುದೋ ಒಂದು ಆಲೋಚನೆ ಮೊದ್ಲು ಮನಸ್ಸಿಗೆ ಬರುತ್ತೆ, ಆ ಬರ್ತಕ್ಕಂಥ ಆಲೋಚನೆನೇ ಗಣಪತಿ. ಮಯ ಅಂತಂದ್ರೆ ಅದನ್ನ ಹೇಗ್ ಮಾಡಬೇಕು ಅಂತ ಒಂದು ಪ್ಲಾನ್ ಬರುತ್ತೆ, ಅದೇ ಸರಸ್ವತಿ. ಅವೆರಡು ಸೇರಿದ್ರೆ ಲಕ್ಷ್ಮಿ ಅವಳೇ ಬರ್ತಾಳೆ. ಅದನ್ನೇ ಲಕ್ಷ್ಮಿ ಗಣಪತಿ ಸರಸ್ವತಿ ಒಂದೇ ಪೋಟದಾಗಿಟ್ಟು ಪೂಜೆ ಮಾಡ್ತೀವಿ ನಾವು. ಪೂಜೆ ಮಾಡಿ ಕಾಯಿ ಒಡೆದ್ವೇ ಬಿರ್ತು ಸಾಕ್ಷಾತ್ಕಾರ ಮಾಡಿಕೊಂಡ್ರ, ಸಾಕ್ಷಾತ್ಕಾರ ಆಗ್ಬೇಕಾಗಿದೆ ಇವತ್ತು. ಅವು ನಮ್ಮ ದೇಶದ ನಮ್ಮ ವ್ಯವಸ್ಥೆಯ ದೇವರುಗಳೆಲ್ಲ ಜ್ಞಾನದ ಸಂಕೇತಗಳು. ಇವನನ್ನ ಓದ್ಲೇ ಓದ್ಲಿವಲ್ಲ, ಇವನ್ ಸ್ವಲ್ಪ ಅಭ್ಯಾಸ ಮಾಡಿ ಇವನೊಂದ್ ಸ್ವಲ್ಪ ತಿಳ್ಕೊಂಬ್ಲಿಕ್ಕೆ ಪ್ರಯತ್ನ ಮಾಡಿ. ವಿಭಜನೆ ಅಂದ್ರೆ ಏನು ಎಲ್ಲರಿಗೂ ಗೊತ್ತವುದಲ್ಲ. ವಿಭಜನೆ ಅಂದ್ರೆ ಏನು? ಭಾಗ ಭಾಗ. ಭಜನೆ ಅಂದ್ರೆ ಕೂಡದು ಸೇರದು, ನಿಮ್ಮ ದೇಹ ಮನಸ್ಸು ಒಂದಾಗದೆ ಭಜನೆ ಆನಂದ. ಅವಾಗ ಇದು ಲಯ ಆಗುತ್ತೆ, ಲಯ ಆದ್ರೆ ಎಲ್ಲ ಅಳದೋಗುತ್ತೆ, ಏನು ಇಲ್ದಂಗ ಆಗುತ್ತೆ, ಮತ್ತೆ ತುಂಬಿಕೊಂಬಕ್ಕೆ ಅನುಕೂಲ ಆಗತ್ತೆ, ರಾಗದ್ವೇಷಗಳು ಕಡಿಮೆ ಆಗ್ತವೆ. ಅವಾಗ ನಾವು ಮತ್ತೆ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ. ಇವೆಲ್ಲ ಸುಮ್ಮನೆ ಸುಮ್ಮನೆ ಮಾಡಿಲ್ಲ, ಅವತ್ತಿನ ಕಾಲದ ವಿಜ್ಞಾನಿಗಳು ಇವತ್ತು ಏನೇನೋ ನಾವು ಮೂಢನಂಬಿಕೆಗಳು ಹಾಗೆ ಹೀಗೆ ಅಂತ ಏನೇನೋ ಮಾಡಿದೀವಿ, ಅದನ್ನ ವೈಜ್ಞಾನಿಕವಾಗಿ ಏನಿರ್ಬೋದು ಅಂತ ಸ್ವಲ್ಪ ತಿಳಿಯಕ್ ಪ್ರಯತ್ನ ಪಟ್ಕೊಂಡು ನಾವು ಬದಲಾಗಬೇಕಾಗಿದೆ. ಹೊಲದಲ್ಲಿ ಏನು ಕೆಲಸ ಇಲ್ಲ ನಮಗೆ, ಎಲ್ಲ ಕಾಡು ಜಾತಿ ಗಿಡಗಳು ಹಾಕಿಬಿಟ್ಟಿದೀವಿ. ಅವನ್ನೆಲ್ಲ ಮೌಲ್ಯವರ್ಧನೆ ಸುಮಾರು ಒಂದು 30 ವಸ್ತುಗಳು ನಮ್ಮ ಮನೆಯಲ್ಲಿ ತಯಾರು ಮಾಡ್ತೀವಿ ನಾವು. ಆಮೇಲೆ ಒಂದು 35 ವಸ್ತುಗಳು ಬೇರೆ ಕಡೆಯಿಂದ ತರಿಸಿ ಪ್ಯಾಕ್ಡ್ ಮಾಡಿ ನಮ್ಮ ಅಂಗಡಿಗೆ 70 ವಸ್ತುಗಳು ಕಳಿಸ್ತೀವಿ. ಹೊಲದಲ್ಲಿ ಬೆಳೆಯುವುದು, ಮನೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು, ನಮ್ಮ ಅಂಗಡಿಯಲ್ಲೇ ಮಾರು, ಇಲ್ಲಿ 3 ಕೆಲಸ. ಅವಾಗ 3 ಲಾಭ ನಮಗೆ, ಬೆಳೆದದ್ದು 1 ಲಾಭ ಪ್ರಕೃತಿಯಿಂದ ಸಹಜವಾಗಿ ಬರುತ್ತೆ, ಮೌಲ್ಯವರ್ಧನೆ ಮಾಡಿದ್ರೆ ಅದಕ್ಕೆ ಬೆಲೆ ಹೆಚ್ಚಾಗುತ್ತೆ. ಈ ಹಣ್ಣು ಕೊಟ್ರೆ 50 ರೂಪಾಯಿ ಕೆಜಿ, ಇದನ್ನೇ ಮೌಲ್ಯವರ್ಧನೆ ಮಾಡಿದ್ರೆ 200-300 ರೂಪಾಯಿ. ನಾನ್ ಸಣ್ಣ ರೈತ, ನನಗೆ ಆದಾಯ ಇದ್ದಿಲ್ಲ, ಕಷ್ಟ ಜಾಸ್ತಿ ಇತ್ತು. ಆ ಕಷ್ಟಕ್ಕೆ ನಾವು ಯೋಚನೆ ಮಾಡ್ತಕ್ಕಂತ ಆಲೋಚನೆ ಮಾಡಿದ್ವಿ. ನಾನು ಬೆಳೆದ ಮೇಲೆ ನನ್ನ ಮಕ್ಕಳು ಅಲ್ಲಿ ಒಂದು ಹೈವೇಯಲ್ಲಿ ಒಂದು ಸಣ್ಣದು ಜ್ಯೂಸ್ ಅಂಗಡಿ ಇಟ್ರು, ನಿಧಾನವಾಗಿ ಕಾರ್ಗಳು ನಿಲ್ಸಕ್ ಹತ್ತಿದ್ವು. ಹಂಗೆ ಅದು ಬೆಳೀತಾ ಬೆಳೀತಾ ಇದನ್ನ ಮೌಲ್ಯವರ್ಧನಾ ತಂತ್ರಗಳು ಮಾಡಿ ಅನೇಕ ವಸ್ತುಗಳನ್ನ ನಾವು ಮೌಲ್ಯವರ್ಧನೆ ಮಾಡಿದ್ವಿ. ಅವಾಗ ಏನಾಯ್ತು, ಅಲ್ಲಿ ಬಹಳ ಕಾರ್ ನಿಲ್ಸಕ್ ಹತ್ತಿದ್ವು, ಜೊತೆಗೆ ಹೋಟೆಲ್ ಸೇರಿಸಿದ್ವಿ. ಇವಾಗ ಎಕ್ಸನ್ ನೀವೇ ಅಂತ ಒಂದು ಕರೆಂಟಿನ ಚಾರ್ಜ್ ಮಾಡ್ತಕ್ಕಂತ 2 ಕಂಪನಿ ಬಂಕು ಆಗಿದೆ. ಹೀಗೆ ಅದ್ಭುತವಾಗಿ ಮಕ್ಕಳು ಬೆಳೆಸಿದ್ದಾರೆ. ಮಕ್ಕಳನ್ನು ಶಕ್ತಿನೇ, ಶಕ್ತಿ ಸಂತಾನ. ಇದೇನು ಧಾನ್ಯ ಲಕ್ಷ್ಮಿ ಧನಲಕ್ಷ್ಮಿ ಜೊತೆಗೆ ಸಂತಾನ ಲಕ್ಷ್ಮಿ ಅಂತೀವಿ ತಾನೆ. ಸಂತಾನ ಅಂದ್ರೆ ಏನು? ಮಕ್ಕಳು. ಮಕ್ಕಳನ್ನ ಲಕ್ಷ್ಮಿಯಾಗಿ ನಾವು ಬೆಳೆಸಿದೀವಾ? ನಾವು ಕೊಡುವವರಾಗಬಾರದು. ಒಂದು ವಯಸ್ಸಿಗೆ ಬಂದ್ಮೇಲೆ ಅವ್ರು ನಮಗೆ ಕೊಡಬೇಕು, ಅವ್ರನ್ನ ಕೊಡಂಗೆ ನಾವೇ ಮಾಡಬೇಕು. ನೀವೇ ಶಿಲ್ಪಿಗಳಲ್ಲ ಅವ್ರಿಗೆ. ಮೇಷ್ಟ್ರು ಅಲ್ಲಿ ಸಿಲೆಬಸ್ ಶಾಲೆ, ಎಷ್ಟು ವಿಷಯಗಳು, ಎಷ್ಟು ಶಬ್ದಗಳು ಹುಟ್ಟದಿಂದ ಬರೇ ಅವರು ಪ್ರೈಮರಿಗೆ ಹೋಗುವಷ್ಟೊತ್ತಿಗೆ ಎಷ್ಟೋ ಶಬ್ದಗಳು ಕಲಿತಾರಲ್ಲ. ಎಲ್ಲಿಂದ? ನಿಮ್ಮಿಂದ, ಸಮಾಜದಿಂದ, ತಾಯಿಯಿಂದ, ತಂದೆಯಿಂದ, ಬಂಧು ಬಳಗದಿಂದ. ಜನನಿ ತಾನೇ ಮೊದಲ ಗುರುವು. ಎಷ್ಟೆಲ್ಲ ಕಲಿತಾರೆ, ಅದೆಲ್ಲ ನಿಮ್ಮದೇ ಶಕ್ತಿ. ಈ ರೀತಿ ಸ್ತ್ರೀ ಶಕ್ತಿ, ಮಹಾನ್ ಶಕ್ತಿ. ಮಕ್ಕಳಿಗೆ ಸ್ವಲ್ಪ ಯೋಗ್ಯವಾಗಿ ನೀವು ನಿಮ್ಮ ಮಕ್ಕಳನ್ನ ಪ್ರಕೃತಿ ಪ್ರಿಯರನ್ನಾಗಿ ಮಾಡಿ. ಭೂಮಿ ವ್ಯವಸಾಯ ಅಂದ್ರೆ ಕನಿಷ್ಠ ಅಲ್ಲ ಶ್ರೇಷ್ಠ ಅನ್ರಿ. ಅವ್ರನ್ನ ಇಂತ ಪಿಕ್ನಿಕ್ಗಳಿಗೆಲ್ಲ ಕರ್ಕೊಂಡು ಹೋಗ್ರಿ. ನಿಮ್ಮ ಭೂಮಿನ ಉಳಿಸ್ತಕ್ಕಂಥರೆಲ್ಲರೂ ನೀವೇ ಆಗ್ರಿ. ಇವಾಗ ಒಳ್ಳೆ ಸುದಿನ ಬರ್ತಾ ಇದೆ, ಕರೋನಾ ಬಂದದಕ್ಕೆ ಎಷ್ಟೋ ಜನ ವಿದ್ಯಾವಂತರು ಮರಳಿ ಮಣ್ಣಿಗೆ ಬರುತ್ತಿದ್ದಾರೆ. ಬಹಳ ಖುಷಿ ಸಂಗತಿ ನೋಡ್ರಿ. ಚಂದ್ರಶೇಖರ್ ನಾರಾಯಣಪುರ ಅವರು ಇವ್ರಿ ರಾಜ್ಯೋತ್ಸವ ಅವಾರ್ಡ್ ಆಗ್ಬಿಡ್ತು. ಯಾಕೆ? ಏನು ಇಲ್ಲದೆ ಮಾಡೋದ್ ಕಲ್ತ್ಕೊಂಡ್ರು, ನೈಸರ್ಗಿಕ ಕೃಷಿ ಅಳವಡಿಸೋದ್ ಕಲ್ತ್ಕೊಂಡ್ರು, ಅದನ್ನ ಚೆನ್ನಾಗಿ ಮಾಡಿದ್ರು. ಅವ್ರ ಆದಾಯ ಕೃಷಿ ಲೆಕ್ಕ ಕೇಳಿದ್ರೆ 10% ನನಗೆ ಖರ್ಚು, 90% ಆದಾಯ ಅಂತಾರೆ. ಎಲ್ಲ ಕೃಷಿಕರೇ ನಂಬ್ತೀವಿ, ವೆಚ್ಚನೇ ಜಾಸ್ತಿ ಲಾಭನೇ ಇಲ್ಲ ಅಂತೀವಿ. ಅವ್ರ ಆದಾಯ ಕೇಳಿದಾಗ ಅಷ್ಟಕ್ಕೊಂದು ದುಡ್ಡು ಏನ್ ಮಾಡ್ತೀರಿ ಅಂದ್ರೆ, ಮೊದ್ಲೇನು ಹೋಗಿರ್ತಾರಲ್ಲ ಪೇಟೆಗೆ, ಅವ್ರನ್ನೆಲ್ಲ ಕರೆದು ಟ್ರೈನಿಂಗ್ ಕೊಡ್ತೀನಿ, ಅವ್ರನ್ನೆಲ್ಲ ಕೃಷಿಗಚ್ಚಿನಿ ಅಂದ್ರು. ವಿದ್ಯಾವಂತರೆಲ್ಲ ಪೇಟೆಗೆ ಹೋಗಿದಾರಲ್ಲ, ಬಿಡುವಿಂದಿದ್ದಾಗ ಅವ್ರನ್ನೆಲ್ಲ ಕರೆದು ಕೃಷಿಗಚ್ಚುತ್ತಾ ಇದೀನಿ ನಾನು. ಅವ್ರು ನನಗಿಂತ ಚೆನ್ನಾಗಿ ಬೆಳೆದು ಬಿಡಿದಾರೆ, ಗುರುಮಿಂಚಿನ ಶಿಷ್ಯರಾಗಿದ್ದಾರೆ. ಈ ರೀತಿ ಅವ್ರು ಹೇಳಿಕೆ ಬೇಕಾದ್ರೆ ನನಗೆ ಬಹಳ ಖುಷಿ ಆಯ್ತು. ಈ ರೀತಿ ನಾ ಒಬ್ಬ ಜ್ಞಾನಿ ಕೃಷಿಗೆ ಇಳಿದ್ರೆ ಅದ್ಭುತವಾದ ಸಾಧನೆ ಆಗ್ತಾನೆ, ಸುತ್ತಮುತ್ತ ಬೆಳಕು ಬೀರ್ತಕ್ಕಂಥ ಶಕ್ತಿ ಆಗ್ತಾನೆ. ಆ ರೀತಿ ಗಿಡ್ಡೇಗೌಡರು 20 ವರ್ಷದಿಂದ ಇವ್ರಿಗೆ ಪರಿಚಯ, ಇವ್ರ ತೋಟಕ್ಕೂ ಹೋಗಿದ್ವಿ ನಾವು. ಯಾವಾಗ 30 ವರ್ಷಗಳ ಹಿಂದೆ ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಇಟ್ಟಿದ್ದೆ. ಅಂದ್ರೆ ಗಂಡ ಹೆಂಡತಿ ಇದ್ದರೆ ಮಾತ್ರ ಬರಬೇಕು, ಒಂಟಿ ಬರಂಗಿಲ್ಲ. ಯಾಕಂದ್ರೆ ನಮ್ಮನೆಯಲ್ಲೇನೆ ಕಬಡ್ಡಿ ಆಟ, ನಾವೇನೋ ಮಾಡಕ್ ಹೋದ್ರೆ ಕಾಲು ಇಳಿದು ಎಳೆಯುತ್ತಾರೆ. ಅದಕ್ಕೆ ಇದು ಖೋಖೋ ಆಟ ಆಗಬೇಕು ಅಂತ ನನ್ನ ಭಾವನೆ. ಖೋಖೋ ಆಟ ಆಗಬೇಕು ಅಂತಂದ್ರೆ ನಮ್ಮ ಮನೆಯವ್ರನ್ನ ನಾವು ಸ್ವಲ್ಪ ಮೈಂಡ್ನ ತರಿ ಮಾಡಬೇಕು ಅಂದ್ರೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನಾನು ಡೆಲ್ಲಿ ನೋಡೋದಕ್ಕಿಂತ ಮೊದಲು ನನ್ನ ಹೆಂಡತಿನ ಡೆಲ್ಲಿಗೆ ಕಳ್ಸಿದ್ದೀನಿ, ನಾನು ವಿಮಾನ ಹತ್ತೋದಕ್ಕಿಂತ ಮೊದಲು ನನ್ನ ಹೆಂಡತಿನ ವಿಮಾನ ಹತ್ತಿಸಿದ್ದೀನಿ. ಇವಾಗ ನಾನು ಇಲ್ಲದೆಲ್ಲ ನೋಡ್ದಪ್ಪ ನೀನು ಹೋಗಿ ಬಾ ಅಂತ ನಮ್ಮನ್ನ ಇವಾಗ ಅಲ್ಲಿ ಅವ್ರು ಮಾಡ್ತಾ ಇದಾರೆ. ನಾನು ಕರೆದತ್ತಕ್ಕೆ ಹೋಗೋದು, ಮೆರೆದತ್ತ ನೋಡೋದು ನನ್ನ ಕೆಲಸ ಈಗ. ಹೀಗೆ ಆಮೇಲೆ ದನ ಕಾಯ ಕೆಲಸ ಮಾಡ್ತೀವಿ. ದನ ಕಾಯ ಕೆಲಸದಲ್ಲಿ ಗೋಹರ್ಕ ಅಂತ ಒಂದು ಔಷಧಿ ಮಾಡಿ, ಬೆಳಿಗ್ಗೆ ಇದ್ದು ಅವ ಎದ್ದೇಳದಕ್ಕಿಂತ ಮೊದಲು ನಾವೇ ಎದ್ದೇಳ್ಬೇಕು. ಅಡವಿ ಹುಲ್ಲು ಮಡಿಗಿನ ನೀರು ಅಂತ ಗಾದೆ, ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಹುಡುಕಿ ಮೇದು ಮನೆಗೈದು ನಾನಮೃತ ವೀವೆ ಅಂತ ಓದಿದ್ವಿ. ಹಂಗೆ ನಮ್ ತಮ್ಮರ ಹೊಲ ಬೀಳಿದೆ, ನಮ್ ಕಡೆ ಗಾದೆ ಇದೆ, ಅದ್ ಓದ್ ಕಲ್ತಾರ ಹೊಲ ಆಳು ಮಾತ್ ಕಲ್ತಾರ ಮನೆ ಆಳು. ನಮ್ ತಮ್ಮಗಳೆಲ್ಲ ಓದ್ ಕಲ್ತಿದ್ದಾರೆ, ಕೆಲಸ ತೆಗದಾರೆ, ಅವ್ರ ಹೊಲಗಳೆಲ್ಲ ಬೀಳದವೆ. ನಾನೆಲ್ಲ ಫೆನ್ಸಿಂಗ್ ಹಾಕೊಂಡಿದೀನಿ, ಆ ಫೆನ್ಸಿಂಗ್ ಹಾಕೊಂಡ್ ದನಗಳನ್ನ ಅಲ್ಲಿ ಬಿಡ್ತೀನಿ, ಮೇದು ಬರ್ತವೆ ಕಟ್ಟೆ ಹಾಕ್ನಿ, ಒಂದ್ ಮೇವ್ ಕೊಡ್ತೀವಿ ದಿನಾನ ಅಷ್ಟೇನೆ. ಬೆಳಿಗ್ಗೆ ಎದ್ದಟ್ಲೆ ಗಂಜ್ ಹಿಡಿತೀವಿ ಒಂದ್ ಸ್ವಲ್ಪ, ಇದನ್ನ ಗೋವರ್ಕ ಅಂತ ಮಾಡ್ತಾರೆ. ಕ್ಯಾನ್ಸರ್ ಪೇಷಂಟ್ಸ್ ನಮಗೆ ಒಳ್ಳೆ ಗಿರಾಕಿ, ಆನ್ಲೈನ್ ದಿನ 3-4 ಲೀಟರ್ ಹೋಗ್ತಿರ್ತತೆ. ಮಧ್ಯಾಹ್ನ ಮಾಡಿರೋದನ್ನ ತುಂಬಿಕೊಂಡು ಬಂದಿದ್ದೀನಿ 4 ಬಾಟ್ಲಿ. ಯಾಕಂತಾರೆ ನಮ್ಮ ಮನೆಗೆ ಇರಂಗಿಲ್ಲ ಇವಾಗಿದು, ಯಾಕಂದ್ರೆ ಅಷ್ಟು ಜನಗೆ ಕ್ಯಾನ್ಸರ್ ಪೇಷಂಟ್ ಗೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ, 100 ಕಾಯಿಲೆ ಕಡಿಮೆ ಮಾಡುತ್ತೆ. ಅದ್ಭುತ ಔಷಧಿಗಳ ಭಂಡಾರ. ಒಂದು ದೇಶೀಯ ಆಕಳ ವೈದ್ಯನಾಗಿ ಕೆಲಸ ಮಾಡಿದೆ ನಮ್ಮ ಸಂಸ್ಕೃತಿಯಲ್ಲಿ. ಅದು ಹೇಗೆ ಹೇಗೆ ಅಂದ್ರೆ ಅದಕ್ಕೆ ಒಂದು ಕ್ಲಾಸ್ ಬೇಕಾಗುತ್ತೆ, ಅದಕ್ಕೆ ಇದನ್ನೊಂದೊಂದು ಮಾಡ್ತಾ ಇದೀವಿ. ಹಾಲು ದಿನ ಕರಿಯಲ್ಲ, ಗೊಂಜ್ ದಿನ ಒಯ್ತವೆ. ಏನ್ರಿ ಗುರುವೆ, ಇದನ್ನ ದಿನ 5 ಲೀಟರ್ ಮಾರ್ತೀವಿ ಅಂದ್ರೆ 1 ಲೀಟರ್ ಬೆಲೆ 300 ರೂಪಾಯಿ, 1,500 ಆಗ್ಬಿಡ್ತಲ್ಲ. ಆಮೇಲೆ ನಾನು ಮನೆಯಲ್ಲಿದ್ದಾಗ ವಿಭೂತಿ ಮಾಡ್ತೀನಿ ಅರ್ಧ ಸಗಣಿನ, ಇನ್ನು ಅರ್ಧ ಸಗಣಿ ಹೊಲಕ್ ಹೋಗುತ್ತೆ. ದಿನ 4-5 ಜನ ಮಹಿಳೆಯರು ಕೆಲಸಕ್ಕೆ ಬರ್ತಾರೆ ಅಂದಿವಲ್ಲ, ಅವರಿಗೆ ಈ ದುಡ್ಡು, ನಮ್ಮ ಬೆವರಿನ ದುಡಿಮೆ ಅವರಿಗೆ, ಅವರ ಬೆವರಿನ ದುಡಿಮೆ ನಮಗೆ. ಇದು ಹೆಂಗ್ ಗೊತ್ತಾತಂದ್ರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಅನೇಕ ಸಾಧಕರಿದ್ದಾರೆ. ಅಣ್ಣ ನೀನ್ ಇದು ಹಿಂಗ್ ಮಾಡೋಣ, ನಿನ್ ಸಾಲ ತಿರೋಗ್ಬಿಡುತ್ತೆ ಅಂತ ಹೇಳಿದ್ರು. 8 ಲಕ್ಷ ಸಾಲ ಇತ್ತು ನಂದು. ಆ ಹುಡುಗ ಹಳ್ಳಿ ಹುಡುಗ ನನಗೆ ಗುರುಜಿ ಅಂತಾನೆ. ಅವನ್ ಹೇಳಿದ ತಂತ್ರ ನನಗೆ ಸರಿ ಅನ್ನಿಸ್ತು, ಒಪ್ಪಿಕೊಂಡೆ. 3 ವರ್ಷದಾಗ 8 ಲಕ್ಷ ಸಾಲ ತೀರೋಗ್ಬಿಡಿ. ಎಂತೆಂತ ಸಾಧಕರು ನಮ್ಮ ಹಳ್ಳಿಯಲ್ಲಿ ಇದಾರೆ, ಅನಾಮಧೇ ಹೇಗಿದ್ದಾರೆ, ಅವ್ರ ಜ್ಞಾನಗಳು ಬರ್ಬೇಕಲ್ಲ. ನಾನು ಚೌರ ಮಾಡ್ಸಕ್ ಹೋಗಿದ್ದೆ ಕೆಲಸರ್ ನಾಗಣ್ಣ ಅಂತ. ಏನ್ ಮಾಮ ಈ ವರ್ಷ ಬೆಳೆ ಹೆಂಗೆ, ಮಾಮ ಅಳಿಯ ಅಂತ ಮಾತಾಡ್ತೀವಿ. ಏನ್ ಖರ್ಚಪ್ಪ, ಖರ್ಚೆಷ್ಟು, ವೆಚ್ಚ ಎಷ್ಟು ಅಂತಂದಾಗ, ಏನ್ ಖರ್ಚಾಯ್ತಾ, ಏನು ಖರ್ಚಿಲ್ಲ. ಅಲ್ಲಪ್ಪ ಆಗಿರ್ತತಲ್ಲ ಒಂದ್ ಸ್ವಲ್ಪ ಹೇಳಂತಂದ್ರೆ, ಏನ್ ಖರ್ಚನ್ನ 150 ರೂಪಾಯಿ ಅಂದ. ನನಗೆ ಆಶ್ಚರ್ಯ ಆಶ್ಚರ್ಯ ನಕ್ಕೇ ಬಿಟ್ಟೆ ಜಗ್ಗೆ. ನಕ್ಕ ಮೇಲೆ 150 ಯಾತಕ್ಕೆ ಖರ್ಚು ಮಾಡಿದೆ ಅಂತಂದೆ. ಹಿಂದಿನ ವರ್ಷ ಕಳೆ ತೆಗೆದು ಬಿಟ್ಟಿದ್ವಿ, ಕುರ್ಚಿಗೆ ಅಣಸಕ್ಕೆ ಒಂದು 50 ರೂಪಾಯಿ 60 ರೂಪಾಯಿ ಕೊಟ್ಟಿದ್ದೆ. ಅದೇ ರೀತಿ ಎಡೆ ಕುಂಟೆ ಕೂಡ ಅಣಸಕ್ಕೆ 50-60 ರೂಪಾಯಿ ಕೊಟ್ಟಿದ್ದೆ, 150 ರೂಪಾಯಿ ಖರ್ಚು. ಇನ್ನಿದ್ದೆಲ್ಲ ನಾವೇ ಮನೆಯವ್ರು ಮಾಡ್ತೀವಲ್ಲಪ್ಪ ಅಂದ್ರೆ, ಒಂದು ಲೇಬರ್ ಇಟ್ಟರದ್ದು ಎಂದು ಗೊತ್ತೇ ಇಲ್ಲ ಅವರಿಗೆ, ಲೇಬರ್ ಇಡಲ್ಲ. 5 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, 5 ಜನ ಮದುವೆ ಮಾಡಿ ಕೊಟ್ಬಿಟ್ರು ಅವ್ರು. ಆತ ವಯೋವೃದ್ಧನಾಗ್ಬಿಟ್ಟ, ಮಕ್ಳಿಗೆ ITI ಕಳಿಸಿದ ಆತ. ಒಬ್ಬ ಹುಡುಗ ಬೆಂಗಳೂರಿಗೆ ಹೋದ, ಒಬ್ಬನ ಹಳ್ಳಿಗಳು ಕಂಡ. ಈ ವರ್ಷ ಹೋಗಿ ಕೇಳಿದೆ ಲೆಕ್ಕನ, 8 ವರ್ಷಕ್ಕೆ ಕೇಳಿದ ಲೆಕ್ಕ ಈ ವರ್ಷ ಕೇಳಿದೆ. ಆತ ಸಾಲ ಮಾಡಿದ್ದಿಲ್ಲ ಎಂದು, ಯಾರಿಗೇನ ಬಡ್ಡಿ ಕೊಡನು, ಅದು ಊರಿಂದ 4 ಕಿಲೋಮೀಟರ್ ದೂರ ಊರು, ದಿನ 2 ಗಾಡಿ ಗೊಬ್ಬರ ಹೊಡಿತಾ ಇದ್ದು ನಮ್ಮ ಒಳಗಿರೋದ್ರಿಂದ, ಬೆಳಿಗ್ಗೆ 1 ಗಾಡಿ ಸಂಜೆ 1 ಗಾಡಿ ಅಣ್ಣ ತಮ್ಮ ಸೇರಿ ಹೊಡಿಯರು. ಆ ರೀತಿ ಇರ್ತಕ್ಕಂತ ವ್ಯವಸ್ಥೆ ಇವತ್ತು ಕೇಳ್ತೀನಿ, ಏನ್ ಹೇಳ್ತಿ ಬಿಡಪ್ಪ, ಈ ವರ್ಷ ಬರ, ಏನು ಬೆಳೆ ಇಲ್ಲ, ಜೊತೆಗೆ 1.5 ಲಕ್ಷ ಅಂತ. ಯಾಕಪ್ಪ ಅಂದ್ರೆ ಮಕ್ಕಳು ಯಾರು ಮನೆಗೆ ದುಡಿಯರಿಲ್ಲ, ಆತನ ವಯಸ್ಸು ಆಗೋಗಿದೆ, ಮಗ ITI ಮಾಡಿ ಬೆಂಗಳೂರಾಗದಾನೆ, ಅಪ್ಪ ನೀನು ಮಾಡಬೇಡ ಅಂತ ಅಲ್ಲೇ ಆದೇಶ ಮಾಡ್ತಾನೆ. ನಾವು ಯಾವ ರೀತಿ ನಮ್ಮ ಕೃಷಿನ ಜಾಣರು ಕೃಷಿಯನ್ನು ಹಾಳು ಮಾಡುತ್ತಿದ್ದೇವೆ. ಅವರವರೇ ಬದುಕ್ತಕ್ಕಂಥ ಚಿಂತನೆಗಳು ಹಳ್ಳಿಯಲ್ಲಿವೆ. ಆ ಸೂಕ್ಷ್ಮತೆಗಳನ್ನು ಅರಿತು ನಾವು ಬದುಕಿಸಬೇಕಾಗಿದೆ, ಅವನ್ನ ಉಳಿಸಬೇಕಾಗಿದೆ, ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಈ ರೀತಿ ನಾವು ಬದಲಾಗಬೇಕು. ಪರಿವರ್ತನೆ ಜಗದ ನಿಯಮ. ಕೃಷಿ ಬದಲಾಗೋದ್ರಿಂದ, ಹೊಸ ಹೊಸ ವಿಚಾರಗಳನ್ನ ತಿಳಿಯೋದ್ರಿಂದ, ನಾವು ಈ ರೀತಿ ಟೂರ್ ಮಾಡೋದ್ರಿಂದ ಕೃಷಿ ಶ್ರೇಷ್ಠ ಆಗುತ್ತೆ, ಸುಭದ್ರ ಆಗುತ್ತೆ, ಸುಭದ್ರ ಕಾಲ ಆಗ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಮಾಧ್ಯಮಗಳು ಇವತ್ತು ಒಂದು ಸ್ವರ್ಣಯುಗ ಅಂತ ಅನ್ಬಹುದು. ಏನೆಲ್ಲ ಸವಲತ್ತುಗಳಿದಾವೆ, ಅಂಗೈಯಲ್ಲಿ ಅರಮನೆ ಇದಾವೆ, ಎಲ್ಲರ ಡಾಟಾ ಸಿಗುತ್ತೆ, ಹಿಂಗ್ ಮೊಬೈಲ್ ಹಿಂಗ್ ಅಂದ್ರೆ ಎಲ್ಲ ಸಿಗುತ್ತೆ. ಈ ರೀತಿ ಬದಲಾಗ್ಲಿಕ್ಕೆ ಬಹಳ ಅವಕಾಶಗಳಿದಾವೆ. ನೀವೆಲ್ಲ ಬದಲಾಗಿ ಕೃಷಿನ ಉಳಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನೇನು ಯಾಕಪ್ಪ ಬಂದೆ ಅನ್ನಿಸ್ತು, ಹಿಂದಿನ ವರ್ಷ ಮಾತಾಡಿದ್ದೆ ಅಲ್ಲಿ ಮೊಬೈಲ್ನಾಗ ಕೇಳಿ, ನಾನು ಇವತ್ತು ಏನ್ ಮಾತಾಡಿನೋ ಹಿಂದಿನ ವರ್ಷದವು ಕೆಲವು ಕಾಪಿ ಆಗಿದಾವೆ, ಅನಿವಾರ್ಯ ಈ ಕಾಪಿ ಆಗಿದಾವೆ. ಈ ಹರೀಶ್ ಜಿಗೆ, ಆಮೇಲೆ ಶಿವಕುಮಾರ್ ಜಿಗೆ, ಆಮೇಲೆ ಇದೆಲ್ಲ ತಂಡಕ್ಕೆ ಶೂನ್ಯ ಶೂನ್ಯ ಅಂತಂದ್ರೆ ನನಗೆ ಬಹಳ ಖುಷಿ. ಶೂನ್ಯ ಅಂತಂದ್ರೆ ಎಲ್ಲ ಒಳಗೊಂಡದ್ದೆ ಇದು, ಅವರು ನೀವು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ವಸುದೈವ ಕುಟುಂಬಕಂ ಅಂತಾನು ಹೇಳಿದ್ದಾರೆ. ಹಾಗೆ ಇಲ್ಲಿಯ ತಂತ್ರಗಳು ನಮಗೆ ಬೇಕಾಗಿದ್ದಾವೆ, ನಮ್ಮಲ್ಲಿಯ ತಂತ್ರಗಳು ನಿಮಗೆ ಬೇಕಾಗಿದ್ದಾವೆ, ಪರಸ್ಪರ ದೇವೋಭವ ಅಂತಂದಂಗೆ ಆ ತಂತ್ರಗಳನ್ನ ಸ್ವೀಕರಿಸ್ತಾ ಸ್ವಲ್ಪ ಕೃಷಿಯಲ್ಲಿ ಜಾಣರಾಗ್ತಕ್ಕಂತ, ಕೃಷಿನ ಹೀಯಾಳಿಸ್ದಂಗೆ ಶ್ರೇಷ್ಠ ಅನ್ಕಂತ, ನಮ್ಮ ತರಕಾರಿ ನಾವೇ ಬೆಳ್ಕೊಳ್ಳೋದು, ನಮ್ಮ ಕಾಳು ನಾವೇ ಬೆಳ್ಕೊಳ್ಳೋದು, ನಮ್ಮ ಹಣ್ಣು ನಾವೇ ಬೆಳ್ಕೊಳ್ಳೋದು, ಈ ರೀತಿ ತಂತ್ರಗಳನ್ನ ಅಳವಡಿಸ್ತಾ ಭೂಮಿಯಲ್ಲಿ ಬೀಜ ಮಳೆ ಬಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತುರಿಯ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರ ಸದ್ದುಗದ್ದಲವಿಲ್ಲ, ಕೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಹರಿಜಿಗೂ ಶಿವಕುಮಾರ್ ಜಿಗೂ, ಆಮೇಲೆ ಎಲ್ಲ ವಕೀಲರು, ಸಂಪನ್ಮೂಲ ವ್ಯಕ್ತಿಗಳು, ಗಿಡ್ಡೇಗೌಡರು ನನಗೆ ದರ್ಶನಾಥು, ವಿಜಯ ಅಂಗಡಿ ಅವರು ದರ್ಶನಾಥು, ಆಕಾಶವಾಣಿ ಅವರು ಇನ್ನೊಬ್ರು ದರ್ಶನಾಥು, ಈ ರೀತಿ ದರ್ಶನ ಕೆ ಬಜೋ ಪಾಪ ವಿನಾಶಿನಿ ಅವ್ರು ನೋಡಿದ್ರೆ ಏನೋ ಸ್ಫೂರ್ತಿ ಬರುತ್ತೆ ನಮಗೂ. ಆ ಸ್ಫೂರ್ತಿಗ ಚಿಲುಮೆ ಚೇತನಗಳಾಗಿರ್ತಕ್ಕಂತ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ ಮಾತುಗಳಿಗೆ ಮಂಗಳ ಆಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ನಮಸ್ತೆ. ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತಂತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯ ಕೃಷಿ ಪಂಡಿತ ಹೆಚ್ ವಿಶ್ವೇಶ್ವರ ಸಜ್ಜನ್ ಅವರ ವಿಚಾರಗಳ ಅಂತಿಮ ಭಾಗ ಕೇಳಿದರೆ, ಇಲ್ಲಿಗೆ ಹೆಚ್ ವಿಶ್ವೇಶ್ವರ ಸಜ್ಜನ್ ಅವರ ಕೃಷಿ ಅನುಭವಗಳು ಮುಕ್ತಾಯವಾಯಿತು. ಕೇಳುಗರೆ ನಮಸ್ಕಾರ. ಹವಾಮಾನ ಬದಲಾದಂಗೆ ಪ್ರತಿ ವರ್ಷವೂ ಕೂಡ ವಾತಾವರಣದಲ್ಲಿನ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ನೀರಿನ ಕೊರತೆಯನ್ನ ಅನುಭವಿಸ್ತಾ ಇದ್ದೇವೆ. ಕಳೆದ ವರ್ಷ ಹೆಚ್ಚಾದಂತಹ ತಾಪಮಾನದ ಕಾರಣದಿಂದಾಗಿ ಅನೇಕ ಕೊಳವೆ ಬಾವಿಗಳು ಬತ್ತಿ ಹೋದ್ವು, ಕೆರೆಗಳು ಬತ್ತಿ ಹೋದ್ವು, ತೆರೆದ ಬಾವಿಗಳು ಕೂಡ ಬತ್ತಿ ಹೋದ್ವು. ಅನೇಕ ಜನರಿಗೆ ಬೆಳೆಯನ್ನ ಹಿಂಗಾರು ಹಂಗಾಮಿನಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕೆಲವರು ಬೆಳೆ ಮಾಡಿದ್ದವರು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯೂ ಕೂಡ ಬಂತು. ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದರೆ ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆ ಏನಿದೆಯೋ, ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆಯಲಾಗುತ್ತೆ. ತರಕಾರಿ ಬೆಳೆಗಳು ತೋಟಗಾರಿಕೆ ಬೆಳೆಗಳ ಭಾಗವಾಗಿದ್ದು ಎಲ್ಲಾ ತರಕಾರಿ ಬೆಳೆಯಲ್ಲಿಯೂ ಕೂಡ ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಹನಿ ನೀರಾವರಿಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿಯವರು. ಡಾಕ್ಟ್ರೆ, ಈ ಹನಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳ ಪ್ರಸ್ತಾಪವನ್ನು ಮಾಡಿ. ರೈತ ಬಂಧುವರಿಗೆ ನಮಸ್ತೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಸಹಾಯಧನ ಲಭ್ಯ ಇರ್ತದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನ, ಹಾಗೂ ಈ ಆರ್ಥಿಕ ವರ್ಷದಿಂದ ಸಾಮಾನ್ಯ ವರ್ಗದ ರೈತರಿಗೂ ಕೂಡ ಶೇಕಡ 90% ಸಹಾಯಧನ ಸರ್ಕಾರದ ವತಿಯಿಂದ ದೊರೆತದೆ. ಸೂಕ್ಷ್ಮ ನೀರಾವರಿ ಯೋಜನೆ, ಇದರ ಮುಖ್ಯ ಉದ್ದೇಶ ಏನೆಂದರೆ ಇದರಲ್ಲಿ ನೀವು ರಸಗೊಬ್ಬರಗಳನ್ನು ಕೂಡ ನೀರಿನ ಮೂಲಕ ನೀಡಬಹುದಾಗಿದೆ. ಇದರಲ್ಲಿ ಶೇಕಡ ನಾವು 70-80% ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಬಳಸಬಹುದು. ಈಗ ನಾವು ಹಾಗೆ ರಸಗೊಬ್ಬರಗಳನ್ನು ಗಿಡಗಳಿಗೆ ಅಥವಾ ಇನ್ನೊಂದು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಕೊಟ್ಟಲ್ಲಿ ಅದು

ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಸರಣಿಯಲ್ಲಿ ಮೀರಾಬಲ್ ಗುಲಾಬಿ ತಳಿಯ ಬೇಸಾಯ ಕ್ರಮಗಳು ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಸ್ಕೆ ನಟರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಆಕಾಶವಾಣಿ ಹಾಸನ, ಈಗ ಕೇಳಿ ಗೀತಗಾನ. ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ RBI ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆತ್ಮೀಯ ಕೇಳುಗರೆ, ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೆಲವು ಕೃಷಿ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಡಾ ವಿಜಯ್ ಅಂಗಡಿ ಅವರ ರಚನೆ, ಹಾಡಿದ್ದಾರೆ KD ಚಂದ್ರಕಲಾ. ಬೇಬಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ಬೇಬಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ಕಾಂಡ ನೀಳವಾಗಿ ಬೆಳೆಯುತ್ತೆ, ವೃದ್ಧಿಯಾಗುತ್ತೆ ಫಲವತ್ತತೆ. ಬೇಬಿಗಿಂತ ದೊಡ್ಡದು ಹೆಬ್ಬೇವು, ಬೆಳವಣಿಗೆಯ ನೋಡಬೇಕು ನಾವು ನೀವು. ನೋಡಬೇಕು ನಾವು.